ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ. ಇದು ಏನ್ ನಡೆದಿದೆ ಅಮ್ಮ? ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಉಡಿ ಹೋಗಿಬಿಡಿ ಅನ್ನ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ. ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ನ ಬ್ಯಾಟ್. ಇದರಲ್ಲಿ ನಾನು ಆಡ್ತೀನಿ. ಅರೆ, ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ರೇ, ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-777-0035. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಅದರ ಆಪ್ ಭೀ ಇಸ್ ಪ್ರೆಷರ್ ಮನ ಮೇ ನ ಲೇತೆ ಹುಯೇ ಅಪನಾ ಧರ್ಮ ಆಜ್ ಮನೆ ಇತನಾ ಪಡನಾ ತಯ ಕಿಯಾ ಯೇ ಅಗರ್ ಕರ್ ಲೇತೆ ಹೈ ಆಪ್ ಆರಾಮ್ ಸೇ ಉಸ್ ಪ್ರೆಷರ್ ಮೇ ಸೇ ಭೀ ಅಪನೆ ಆಪ್ ಕೋ ದಿಖಾಯಿ. ಪರೀಕ್ಷಾ ಕೆ ತನಾವ್ ಕೋ ಕಮ್ ಕರ್ನೆ ಕೆ ಲಿಯೇ ಬಚ್ಚೋ ಆಪ್ NCPCR ಕೆ ಲೈವ್ ಸ್ಟ್ರೀಮಿಂಗ್ ಸೆಷನ್ಸ್ ದ್ವಾರಾ ವಿಶೇಷಜ್ಞೋ ಸೇ ಬಾತ್ಚೀತ್ ಕರ್ ಸಕ್ತೆ ಹೈ ಜೋ ಕಿ 21 ಮಾರ್ಚ್ ಸೇ 21 ಅಪ್ರೈಲ್ ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೇ www.ncpcr.gov.in ಪರ್ ಲಾಗ್ ಆನ್ ಕರೇ. ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಪ್ರತಿ 48 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸ್ತಾ ಇರೋದು ಆತಂಕಕಾರಿ. ಆತ್ಮಹತ್ಯೆ ಪ್ರಕರಣ ಕುಟುಂಬ ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತವೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾಸ್ಪತ್ರೆಯ ಮನೋವೈದ್ಯರನ್ನ ಸಂಪರ್ಕಿಸಿ ಅಥವಾ ಟೆಲಿ ಮನಸ್ 144416ಕ್ಕೆ ಕರೆ ಮಾಡಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲವ್ವ, ಅಬೇ ಮಲ್ಲವ್ವ, ಅಯ್ಯಯ್ಯಯ್ಯಯ್ಯಯ್ಯ, ಏನ್ ಬಿರ್ರ ಅಂತ ಹೊಂಟಿಯವ, ಯಾಕ ಹೊಳ್ಳೆ ನೋಡ್ವಲ್ಲೆಲ್ಲ? ತಡಿ ತಡಿ ತಡಿ, ನೀ ಏನ್ ನಾ ಬಿರ್ರ ಹೊಂಟಿನಿ ಅಂತ ಅನ್ಲಿಗತ್ತಿ? ಮತ್ತ ಇದೇನು ಒಳೆ ಮುಖದ ಮುಂದ ಈ ಪರಿ ಸೊಪ್ಪ ಹಾಕೊಂಡು ಕುಂತಿ, ಏನ್ ವ್ಯಾಪಾರ ಮಾಡಕ್ ಕುಂತಿಯ? ಏನ್ ಕತ್ತಿ ನೀನ್? ಬಾರ್ಬೇಲೆ, ನಿನ್ಗೊಂದ್ ಇಟ್ಕೊಡ್ತೀನಿ ಬಾ. ಯಾಕ ನೀ ಇತ್ಲ ಕಡೆ ಹೊಂಟಿ, ಸಂತಿ ಕಡೆನ? ನಂಗ್ ಗೊತ್ತಾಯ್ತು ಹೇಳಿ ನೀ ಯಾಕ ಕರ್ದಿ ಅಂತೇಳಿ. ಇಟ್ಟು ಸೊಪ್ಪ ಹಾಕೊಂಡು ಕುಂತಿ, ಒಬ್ಬಾಕಿನ ಸೋಸಿ ಸೋಸಿ ಬ್ಯಾಸರ ಬಂದೈತಿ ನಿನಗ. ಹೆಂಗೂ ಅಂಟಾಳ ಬಾಯಿಕಿ ಬಂದೊಂದಿಟ್ಟು ಸೋಸ್ ಕೊಡ್ಲಿ ಅಂತೇಳಿ. ಹಿಂಗಿರ್ತಾರ ನೋಡ್ ಮಂದಿ, ಏನ ಸಂತಿ ಕಡೆ ಹೊಂಟಾಳ ಒಂದಿಟ್ಟು ಒಂದಿಟ್ಟು ಇದು ಕಾಯಿಪಲ್ಲೆ ಇದನ್ನ ಕೊಟ್ಟು ಕಳ್ಸಿದ್ರ ಆತ ಅಂದ್ರ ಸೋಸಾಕ್ ಕರಿತೀನಂತ ಸೋಸಾಕ ಬಲೆ ಬಿಡು. ಕಲವ ಹಂಗ್ಯಾಕ್ ಸಿಟ್ಟು ಹೇಳ್ತಿ ಹೇಳ, ಅನ್ಕೊಂಡ ಅನ್ನುವ ನಾನು ನಿನಗೂ ಮೂಗ್ ಬ್ಯಾಗ ಬಿಡು ಸಿಟ್ಟು. ಅಯ್ಯ ಹೌದವ್ವ, ಮತ್ತ ಅಲ್ಲ ನೀ ಹಿಂಗ ಅನ್ನೋದು ಸರಿಯೇನ ನೋಡು. ಅಲ್ಲ ನೋಡು, ನೀ ಈಗ ಇಷ್ಟು ಸೊಪ್ಪ ಹಾಕೊಂಡು ಕುಂತಿಯಲ್ಲ, ನೋಡಲ್ಲಿ ಯಾ ಪಾಟಿ ರಾಡಿ ಅದ, ಅದ್ರಾಗ ಅದನ್ನ ಸ್ವಚ್ಛಾಗಿ ತೊಳೆದು ಮಾಡಿ ಉಪಯೋಗಿಸ.

ಆಗುತ್ತದೆ. ಯಾವತ್ತಲ್ಲೂ ಭೂಮಿಯನ್ನು ಶುದ್ಧಿಯಾಗಿಟ್ಕೊಳ್ಬೇಕು ಅಥವಾ ಕಳೆರಹಿತವಾಗಿಟ್ಕೊಳ್ಬೇಕು, ಅದರಿಂದ ಕೀಟ ಅಥವಾ ರೋಗದ ಬಾಧೆ ಕಡಿಮೆ ಆಗುತ್ತದೆ. ನೀರಾವರಿ ವಿಧಾನದಲ್ಲಿ ಹಾಯಿ ನೀರಿಗಿಂತ ನೀವು ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೇ ಅದರಲ್ಲಿ ಮಣ್ಣಿನಿಂದ ಬರತಕ್ಕಂಥ ರೋಗಗಳ ಪ್ರಮಾಣವನ್ನು ತಗ್ಗಿಸಬಹುದು. ಆದ್ದರಿಂದ ಸಾಧ್ಯವಾದಷ್ಟು ರಾಸಾಯನಿಕ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ ಅವಶ್ಯಕತೆ ಬಿದ್ದಲ್ಲಿ ಬಳಸಬಹುದು, ಆದರೆ ಕೊಯ್ಲು ಮಾಡುವಾಗ ಅದನ್ನು ಎಚ್ಚರಿಕೆ ವಹಿಸಬೇಕು. ಅದಲ್ಲದೆ ಕೊಟ್ಟಿಗೆ ಗೊಬ್ಬರದ ಪ್ರಮಾಣ ಇತ್ತೀಚೆಗೆ ಬಹಳ ಕಡಿಮೆ ಆಗುತ್ತಿದೆ. ಅದನ್ನು ಕೂಡ ನೀವು ರಾಸಾಯನಿಕ ಗೊಬ್ಬರಗಳ ಜೊತೆ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮುಂದೆ ಕೂಡ ಇಳುವರಿಯನ್ನು ಚೆನ್ನಾಗಿ ಪಡೆಯಬೇಕೆಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಬೇ ಎಷ್ಟು ಚಲೋ ಹೇಳಿದ್ರು ನೋಡ್ಬೇ ಇವ್ರು. ಮತ್ ನಿಂಗ ಅದಕ್ಕೆ ಹೇಳುದ, ನಾವು ಈಗ ಹೆಂಗ್ ಮಾಡ್ತಿದ್ವಿ ಗೊತ್ತನ, ಇದ ಮನೆ ಮುಂದಿದ್ ಬೆಳೆದೈತ್ಯಾ, ಇದನ್ನ ಹರ್ಕೊಂಡ್ ಬಂದ ತಿಂದ, ಇದನ್ನ ಕಿತ್ಕೊಂಡ್ ಬಂದ ತಿಂದ, ಹಿಂಗ ಮಾಡ್ತಿದ್ವಿ. ಆದ್ರ ಇದ್ ರೋಗ ಏನೇನೈತಿ ಅನ್ನೋದು ಇದನ್ ಕೇಳಿದ ಮೇಲೆ ಗೊತ್ತಾತ್ ನೋಡ್ ನನಗ. ಅದಕ್ಕ ನಿಂಗ್ ಹೇಳುದ, ಅವಾಗವಾಗ ಇಂಥವೇನ್ರಿ ಚಲೋ ಚಲೋ ಸುದ್ದಿ ನಿನಗ್ ತಗೊಂಡ್ ಬಂದು ಹೇಳ್ಬೇಕು ಅನ್ನೋದ ನನ್ನ ಆಸೆ. ಅಲ್ಬೇ ಇಷ್ಟೆಲ್ಲ ಹೇಳ್ತೀನಿ ನೀನು, ಮೊನ್ನೆ ಮತ್ತೆ ನಿನ್ ಮಗ ಅದು ಪಾಲಕ್ ಆಮೇಲೆ ಮೆಂತ್ಯ ಸೊಪ್ಪು ತಿನ್ನುದಿಲ್ಲ ಅಂತ ಹೇಳಕತ್ತಿದ್ದೆಲ್ಲ, ಮತ್ ಈಗ ತಿಂತಾನ ನಾನು? ಅದಕ್ಕೆ ಬೇರೆ ಬೇರೆ ದಾರಿ ಇರ್ತಾವ ಗೊತ್ತೇನಕಲ್ಲವ, ಈಗ ಹಂಗ ತಿನ್ನಂಗಿಲ್ಲ ಅಂದ್ರೆ ಅವಕ್ಕೆ ಬೇರೆ ಬೇರೆ ರೂಪ ಮಾಡಿ ಕೊಡ್ಬೇಕು. ಅಂದ್ರೆ ಸಾರ್ದಾಗ ಹಾಕುದು, ಪಲ್ಲೆ ಮಾಡುದು, ಅದನ್ನ ಕತ್ತರಿಸ್ ಹಾಕಿ ಚಪಾತಿಯಾಗ ಹಾಕಿ ಪರೋಟ ಮಾಡುದು, ಕರ್ರ ಪೂರಿ ಮಾಡುದು, ಹಂಗ ಹುಡುಗರಿಗೆ ಏನ್ ಸೇರ್ತೈತಲ್ಲ ಹಂಗೆಲ್ಲ ಮಾಡಿ ಕೊಡ್ಬೇಕು. ಹಂಗಾರ ಒಂದಿಟ್ಟು ಇದು ಪಾಲಕದ ಚಟ್ನಿ ಮಾಡಿ ನೀವು ಒಯ್ದು ಕೊಡ್ತೀನಿ. ನೀ ಬರೇ ಮಾಡೀನಿ ಅಂತ ಹೇಳಿದ್ರೆ ಹೆಂಗ ಒಯ್ಲ್ ನಾನು, ಹೆಂಗ್ ಮಾಡಿ ಅಂತ ಹೇಳ್ಬಿಡ್ಲ? ಅದನ್ನು ಹೇಳ್ತೀನಿ, ಈಗ ಚಟ್ನಿನೂ ಕೊಡ್ತೀನಿ. ಇದಿಷ್ಟು ಪಾಲಕ್ ಬಾಳ ಚಂದ ಬೆಳೆದೈತೆ, ಅದಕ್ಕ ಇದನ್ನ ತಗೊಂಡ್ ಹೋಗು, ಏನು ಮಾಡುವಂಗಿಲ್ಲ, ನೀ ಬಾಳ ತ್ರಾಸ ಪಟ್ಕೊಳಂಗ ಇಲ್ವಾ, ನೀನು ಕೆಲ್ಸಕ್ ಹೋಗಾಕಿ. ಏನ್ ಮಾಡ್ತಿ, ಇದನ್ನಂತೂ ನಾನು ತೊಳೆದ ಕೊಟ್ಟಿನಿ ನಿನಗ, ಇದನ್ನ ಈಗ ಸಂಜೀಕ ಊಟಕ್ಕಾಗುವಷ್ಟು ಚಟ್ನಿ ವಯ್ಯ, ನಾಳ ಮುಂಜಾನೆ ಏನ್ ಮಾಡು, ಇದನ್ನ ಸಣ್ಣ ಹೆಚ್ಚಿ ತಾಳಸ ಎಣ್ಣೆಗ, ಆ ತಾಸು ಮುಂದ ಒಂದ್ ನಾಕ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅದು ಒಂದ್ ನಾಕ್ ಬೆಳ್ಳುಳ್ಳಿ ಹಾಕ. ಅದೆಲ್ಲ ಆರಿದ ಮೇಲೆ ಒಂದಿಟ್ಟು ಉಪ್ಪು, ಒಂದಿಟ್ಟು ಜೀರಿಗೆ, ಅಷ್ಟ ಹಾಕಿ ಗಿರ್ರ ಅನ್ನಿಸ್ಬಿಡು. ನಾವಂತೂ ಒಳಗ ರುಬ್ತೀವ, ಮತ್ ನೀವೆಲ್ಲ ಮಿಕ್ಸಿ ಪಕ್ಸಿ ಇಟ್ಕೊಂಡವ್ರವ ನೀವು, 2 ನಿಮಿಷದಾಗ ಆಕೈತಿ. ಚಲೋ ಆತು ಬಿಡು, ಹಂಗಾರ ಹೆಂಗು ನೀನು ಪಾಲಕ್ ಸೊಪ್ಪು ಕೊಡಾಕತ್ತೀಯ, ನಾಳೆ ರೊಟ್ಟಿ ಕೂಡ ಪಾಲಕ್ ಚಟ್ನಿನ ಮಾಡ್ಬಿಡ್ತೀನಂತ. ಅಲ್ಲಿ ನೀ ಹಂಗ ಕುಂತೇನ ನನಗ ಹಾಡ್ಗಿಡ ಏನ್ರ ಕೇಳಿಸ್ತೇನು ಅಲ್ಲ, ಒಟ್ಟು ಇಲ್ಲಿ ಬಂದ್ ಕೊ ನಿನಗ ಹಾಡಿಂದ ಹುಚ್ಚು ಒಟ್ಟು ಮದ್ದಿಂದ ಹೋಗೇ ಇಲ್ಲ ನೋಡು. ಮತ್ತ ಇವತ್ತ ಯಾರ್ದ ಹಾಡು ಕೇಳೋಣ ಗುರ್ತೈತಿನ, ಫಕೀರವ್ವ ಗುಡಿಸಾಗರ ಗಿಗಿ ಪದ. ಹಾ ಕೇಳೋಣ ಅವನ್ನ ನಡಿ. ನಿಸಂಗಾಯಿ ನಿಸಂಗಾಯಿ ನಿದುರು ಪತ್ವಟ್ಟಿಯ ಜಳಿಯ ಬೆಟ್ಟ ಮಡಿಯನ ಹುಟ್ಟಿಯ ಮಲ್ಲವ್ವ, ನೀ ಬರ್ತೀಯಲ್ಲ, ಬಂದು ಒಂದ್ ನಾಲ್ಕು ಚಲೋ ಮಾತಾಡಿ ಒಂದಿಷ್ಟು ಏನೇನೋ ಸುದ್ದಿ ಹೇಳಿ ಒಂದೆರಡು ಹಾಡು ಕೇಳಿ ಹೋಗ್ತೀವಿ ನೋಡು. ಯವ್ವ, ನಮ್ ಗೆಳತ್ಯಾರು ಅಂದ್ರೆ ಹಿಂಗೇ ಇರ್ಬೇಕು ನೋಡ ಅನಿಸ್ಬಿಡ್ತೈತಿ ನೋಡ. ನೀನ್ ಅಷ್ಟ ಅಂತೀಯಲ್ಲ, ಇನ್ನ ನಮ್ಮ ಈ ಗ್ರಾಮ ಲಕ್ಷ್ಮಿ ಕಾರ್ಯಕ್ರಮ ಕೇಳೋ ಎಷ್ಟು ಮಂದಿ ಗೆಳತ್ಯಾರ ಅದಾರ ಗೊತ್ತೇನ್ ನಿನ್ಗ? ಅವರೆಲ್ಲ ಕುಂತ ಈ ಕಾರ್ಯಕ್ರಮ ಕೇಳಿ ಈಗ ನಾನು ನೀನು ಹೆಂಗ ಈ ತರಕಾರಿಯಾಗಿನ ಪೋಷಕಾಂಶ ಏನೇನ್ ಐತಿ, ಹೆಂಗ ಬೆಳಿಬೇಕು ಅಂತ ತಿಳ್ಕೊಂಡ್ವಲ್ಲ, ಹಂಗ ಅವರು ತಿಳ್ಕೊಂಡಿರ್ತಾರ. ಮತ್ತ ಗೀಗಿ ಪದದ ಹಾಡ ಖುಷಿ ಅವರು ಪಟ್ಟಿರ್ತಾರ. ಏನಂತಿ? ಹೂನ್ವಾ, ಇವೆಲ್ಲ ನಮ್ ಜೀವನ ನೋಡು. ಮೊದ್ಲೇಕ ಹಳ್ಳಿ ಜೀವನದಾಗ ಇವೆಲ್ಲ ಬೆರೆತ್ ಬಿಟ್ಟಿದ್ವು. ಈಗ ಇವು ಆವು ಇವು ಬಂದ್ ಮೊಬೈಲ್ ಗಿಬೈಲ್ ಬಂದು ಇದು ಆಗ್ಬಿಟ್ಟವಾ, ಅಂತ ಜೀವನ ಖಂಡೇವಿಲ್ಲ ಆಗ್ಬಿಟ್ಟೈತವಾ. ಇವ ಆದ್ರೂ ಇದ್ರ ಸೊಗಡೆ ಸೊಗಡ ಬಿಡ ಸೊಗಡ. ಹೌದು, ಕೇಳೋಣಲ್ಲ ಹಂಗಾರ ನಡಿ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರವ್ವ. ಸರಳ ನಾಸಿಕದಲ್ಲಿ ಹೊಳಿವ ಮೂಗುತಿ ಕಾಂತಿಯ ಹೇಳ್ತೇನೆ. ತರುಳಿ ಮುತ್ತೈದರ ಗುರುತವ್ವ, ತರುಳಿ ಮುತ್ತೈದರ ಗುರುತವ್ವ. ಕೊರಳು ಮಂಗ ಮ್ಯಾಲೆ ಹಣೆ ಮ್ಯಾಲೆ ಕುಂಕಮ್ ಇಲ್ಲದ ನಾರಿ ಅರ್ಥವ್ವ ಇಲ್ಲಿ ಯಾರ್ಯಾರು ಹಚ್ಚಿಕೊಂಡ ಬಂದಿಲ್ಲವ್ವ ಕತ್ತಲಾಗ ಕಾಣುವುದಿಲ್ಲ ಪಕ್ಕಿರವ್ವ ಕೊರಳು ಮಂಗಾಲೆ ಹಣೆ ಮ್ಯಾಲೆ ಕುಂಕಮ್ ಇಲ್ಲದ ನಾರಿ ಅರ್ಥವ್ವ ಬಂಗಾರ ಬಾಳಿಯ ಸರಿಗೆ ಸಿಂಗರ್ ತಾಯಿಯ ಬಂಗಾರ ಬಾಳಿಯ ಸರಿಗೆ ಸಿಂಗಾರ ಹಂಗಿನದಾಗಿನ ಬಿಡರವ್ವ ಹಂಗಿನದಾಗಿನ ಬಿಡರವ್ವ ರಂಗಮಣಿ ಕನತು ಮಂಗಾಲೆ ಸೂತ್ರ ಅಂಗತ್ಯ ಭೂಷಣ ಇಡರವ್ವ ಅಂಗಕ ಭೂಷಣ ಎಡರವ್ವ ಸರಿಗೆ ವಂಕಿಗಳು ಕೋಟೆ ಹೊಸ್ತಾಯಿಯ ಧರಿಸುವ ದಾತಕ ಬೇಕವ್ವ ಧರಿಸುವ ದಾತಕ ಬೇಕವ್ವ ಗುಟಕಿ ಒಳಗ ಒಂದ ಗುಂಜಿ ಬಂಗಾರದ ಗುಳದಾಳಿ ಇದ್ದರ ಸಾಕವ್ವ ಅದು ಎಲ್ಲದಿದ್ದರ ಪಾಡವ್ವ ಗೋರ್ಮಾಳ ಬೇಡ್ತಾರ ಪಕ್ಕಿರವ್ವ ಗುಟ್ಟಿಗೆ ಒಳಗ ಒಂದ ಗುಂಜಿ ಬಂಗಾರ ಗುಳದಾಳಿ ಇದ್ದರ ಸಾಕವ್ವ ಮನ ಮನವಿಲ್ಲದ ಮಣಿ ಮಣಿ ತಿರುಗುವ ಮನಸ್ಸನ್ನು ಬಿಗಿಯಾಗಿ ಹಿಡಿರವ್ವ ಮನಸ್ಸನ್ನು ಬಿಗಿಯಾಗಿ ಹಿಡಿರವ್ವ ಸನ್ಮಾರ್ಗದ ನೆಲೆ ತಿಳದ ಮುಂದಾಗು ಗಣಮೂರ್ತಿಯ ಸುಖ ಪಡಿರವ್ವ ಜಾನಿ ಮುತ್ತದರಿಗೆ ಪಾದವೇ ಪಾವನ ತಾಯಿ ಹೌದು ಯಾರ ಪಾದ್ರಿ ಗಂಡನ ಪಾದ್ರಿ ಜಾನಿ ಮುತ್ತೋದರಿಗೆ ಪಾದವೇ ಪಾವನ ಅಂಗವೆ ಮಂಗಲ ರೂಪವ್ವ ಅಂಗವೆ ಮಂಗಲ ರೂಪವ್ವ ಓಣಿಯ ಜನರಿಂದ ಪೂಜೆಗೊಳ್ಳುವೆ ತಾಯಿ ಕೈಯಲ್ಲಿ ಆರತಿ ದೀಪವ್ವ ಕೈಯಲ್ಲಿ ಆರತಿ ದೀಪವ್ವ ಪತಿಯಿಂದ ಸೌಭಾಗ್ಯ ಪತಿಯಿಂದ ಸಂಪತ್ತಾಯಿಯ ಪತಿಯ ದೇವರೆಂದು ತಿಳಿರವ್ವ ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ ಗ್ರಾಮಲಕ್ಷ್ಮಿ ಇದುವರೆಗೂ ಪ್ರಸಾರವಾಯಿತು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಿಗಿಯ ಗುರುಬಸಪ್ಪ ಎನ್ ಪಾಟೀಲ್ ಹಾಗೂ ಸಂಗಡಿಗರಿಂದ ಭಜನಾ ಪದ. ಸಂಗಾತಿತೇನೋ ಇಷ್ಟ ಮಂದಿ ಮಂದಿ ತಮ್ಮಯವಲ್ಲಿಂದ ಬಂದಿನಿ ಬರುವಾಗ ಸಂಗಾತಿತೇನೋ ಇಷ್ಟ ಮಂದಿ ಮಂದಿ ಚೌರೈಸಿ ಜನ್ಮ ತಿರು ತಿರುಗಿ ಬಂದಿ ಲಕ್ಷ ಚೌರೈಸಿ ಜನ್ಮ ತಿರು ತಿರುಗಿ ಬಂದಿ ಬಂದು ಈ ಬವದೋಳು ಸುಖವೇನು ಕಂಡೆ, ಬಂದು ಈ ಬವದೋಳು ಸುಖವೇನು ಕಂಡೆ, ತಮ್ಮ ಹೆಂಡಿರು ಮಕ್ಕಳು ನನ್ನವರಂದಿ, ಯಮ ಎಳೆದೊಯ್ಯುವಾಗ ಒಬ್ಬರು ಇಲ್ಲೆಂದಿ, ಯಮ ಎಳೆದೊಯ್ಯುವಾಗ ಒಬ್ಬರಿಲ್ಲೆಂದಿ, ತಮ್ಮ ಸಂತಿ ಸುಳ್ಳಿನ ಸಂಸಾರ ಮೂರು ದಿನದ ಸಂತಿ, ಸಂತಿ ತೀರಿದ ಬಳಿಕ ಒಬ್ಬನೆ ಕುಂತಿ, ಸಂತಿ ತೀರಿದ ಬಳಿಕ ಒಬ್ಬನೆ ಕುಂತಿ, ತಮ್ಮ ವಾಸುಳ ಕಡತೋಳ, ದೇಶದೊಳಗೆ ನಮ್ಮ ವಾಸುಳ ಕಡತೋಳ, ಈಶ ಮಡವಾಳನ ಪಾದಕ ಎರಗೀರ, ಈಶ ಮಡಿವಾಳನ ಪಾದಕ ಎರಗೀರು, ಈಶ ಮಡಿವಾಳ ತಮ್ಮ ತಮ್ಮ ಯಾವಲ್ಲಿಂದ ಬಂದೀನಿ ಬರುವಾಗ, ಸಂಗಾತಿತ್ತೇನು ಇಷ್ಟ ಮಂದಿ ಮಂದಿ, ತಮ್ಮ ಯಾವಲ್ಲಿಂದ ಬಂದೀನಿ ಬರುವಾಗ, ಸಂಗಾತಿತ್ತೇನು ಇಷ್ಟ ಮಂದಿ ಇಷ್ಟ ಮಂದಿ. ಭಜನಾ ಪದಗಳನ್ನ ಕೇಳುತ್ತಿರುವಿರಿ. ಸುನು ಬಾಗೋದಿ ಗೆಳತಿ, ಬಿಸುನು ಬಾಗೋದಿ ಗೆಳತಿ, ಬಿಸುನು ಬಾಗೋದಿ, ಬಿಸುನು ಬಾಗೋದಿ ಹಸನಂಗಾದಿ, ಬಿಸುನು ಬಾಗೋದಿ ಹಸನಂಗಾದಿ, ಆದಿಯೊಳು ಮೂರು ಬೀದಿ ಕಲಿತವ ಗೆಳತಿ, ಆದಿಯೊಳು ಮೂರು ಬೀದಿ ಕಲಿತವ ಗೆಳತಿ, ಬಿಸುನು ಬಾಗೋದಿ ಗೆಳತಿ, ಬಿಸುನು ಬಾಗೋದಿ, ನೀರೊಳು ಕೊಡ ತುಂಬಿ ಮಾಡಿ ಇಟ್ಟಳು ಸಿಂಬಿ, ಕೊಡ ತುಂಬಿ ಮಾಡಿ ಇಟ್ಟಳು ಚಿಂಬಿ, ಕೊಡ ಬಿಟ್ಟು ನೀರನ್ನು ಒಯ್ದಾಳ ಗೆಳತಿ, ಕೊಡ ಬಿಟ್ಟು ನೀರನ್ನು ಒಯ್ದಾಳ ಗೆಳತಿ, ಬಿಸುನು ಬಾಗೋದಿ ಗೆಳತಿ, ಬಿಸುನು ಬಾಗೋದಿ ದೇವರ ಗೂಡಿ ನಡುವ ದೇವರ ತಾಡಿ ಸುತ್ತ ದೇವರ ಗೂಡಿ ನಡುವ ದೇವರ ತಾಡಿ ಗುಡಿ ಬಿಟ್ಟು ದೇವರನಾ